ಕರುಣೆ ಮೊದಲು ಆಗಿರಬೇಕು. ಗುರುವಿನ ಕೀಲ ತಿಳಿದಿರಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಾಗಿರಬೇಕು ಶರಣಾದ ಮೇಲೆ, ಸುಮ್ಮನಾಗಿರಬೇಕು ಶಿವನಾದ ಮೇಲೆ, ಸುಮ್ಮನಾಗಿರಬೇಕು ಶರಣಾದ ಮೇಲೆ, ಸುಮ್ಮನಾಗಿರಬೇಕು ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು. ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು. ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು. ಸಾಧಿಸಬೇಕು ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ತನು ಮನ ಧನವೆಲ್ಲ ಅಳಿದಿರಬೇಕು. ತನುವಿನ ಭಂಡಾರ ಪಡೆದಿರಬೇಕು. ಹುಣ್ಣಿಮೆ ಚಂದ್ರನ ಉದಯಿಸಿರಬೇಕು. ಶಿಶುನಳದೀಶನ ಕೂಡಿರಬೇಕು. ಶಿಶುನಳದೀಶನ ಕೂಡಿರಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು. ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಎರತಿಲ್ಲವೆಂದುದು ನಿಗ ಮುಕ್ತಿ, ಎರತಿಲ್ಲವೆಂದುದು ನಿಗ ಮುಕ್ತಿ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಇರವಿಲ್ಲ ಎಂಬುದು ನಿಜ ಮುಕ್ತಿ, ಇರವಿಲ್ಲವೆಂಬುದು ನಿಜ ಮುಕ್ತಿ. ಅರಿವೇತಾನೆಂದು ಅರಿವೇತಾನೆಂದು ನಂಬಿ ನಿಂದೊಡೆ ಮುಕ್ತಿ, ದರತಿಲ್ಲವೆಂದುದು ನಿಜ ಮುಕ್ತಿ, ದರತಿಲ್ಲವೆಂದುದು ನಿಜ ಮುಕ್ತಿ. ಅರ್ವೇ ತಾನಂದು ನಂಬಿದಿದ್ದೊಡೆ ಮುಕ್ತಿ, ಅರ್ವೇ ತಾನಂದು ನಂಬಿದಿದ್ದೊಡೆ ಮುಕ್ತಿ, ದರವಿಲ್ಲವೆಂಬುದು ನಿಜ ಮುಕ್ತಿ, ದರವಿಲ್ಲವೆಂಬುದು ನಿಜ ಮುಕ್ತಿ. ತನು ಇಂದ್ರಿಯಾಳಿಯ ಸುವರ್ಗವನ್ನು ಬಿಟ್ಟು, ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು ಮನ ಬುದ್ಧಿ ಹೃದಯನೆ ಸುಟ್ಟು ಜನಿತಭೂತ ವಿಷಯವನ್ನು ಬೇರಿಟ್ಟು ಗನ ನಿರ್ಗುಣಾತ್ಮಕೆಯಳವಟ್ಟು ಅವಿವೇಕಾನಂದು ನಂಬಿನಿಂದೋಡೆ ಮುಕ್ತಿ ಬರತಿಲ್ಲದಂದುದು ನಿಗಮೋಕ್ತಿ ಬರತಿಲ್ಲದಂದುದು ನಿಗಮೋಕ್ತಿ ಅರ್ವೇತಾನಂದು ನಂಬಿನಿಂದೋಡೆ ಮುಕ್ತಿ ಅರ್ವೇತಾ. ಇದುವರೆಗೆ ಮೂಗಬಸವದ ಶಂಕರ ದುಂಡಪ್ಪ ಮಡಿವಾಳರ್ ಹಾಗೂ ಮೇಳದವರಿಂದ ಭಜನಪದ ಕೇಳಿದಿರಿ. ಈಗ ಪ್ಯಾಟಿ ಧಾರಣಿ. ಬಾಗಲಕೋಟೆ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಾಲ್ಗೆ ಹೀಗಿದೆ: ಕಡಲೆ